ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಚಾರವಾಗಿ ಇಂದಿನ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ರಾಮಕೃಷ್ಣ ಅವರು. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ತಿಮ್ಮಪ್ಪ ಎಚ್ಗೌಡ, ಸಹಕಾರ ರಾಜಲಕ್ಷ್ಮೀಜಿ ಹಾಗೂ ಟಿ ಸುಧಾರಾಣಿ. ತಾಂತ್ರಿಕ ನೆರವು ಶ್ರೀಕಾಂತ ಮೇಲ್ಮುರಿ, ಗೋವಿಂದರಾಜ್ ಹಾಗೂ ಎನ್ ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಮೇರಿ ಬ್ಯಾಬ್ರೇಸ್ ಕೊಬರಿಕರ್ ಮತ್ತು ಸಂಗಡಿಗರಿಂದ ದಮಾಮಿ ಪದಗಳು. ಗುಂದು ಬಾಯಿ ಬಾಯಿ ಬಾಯಿ ಗುಂದು ಬಾಯ ಗೊಂದಳಲೀಗ, ಗುಂದು ಬಾಯ ಬಾಯಿ ಬಾಯಿ ಗುಂದು ಬಾಯ ಗೊಂದಳಲೀಗ, ಗುಂದು ಬಾಯ ಗೊಂದಳಲೀಗ ಗರಿ ದಾರ ವಿಸರಲೀಗ, ಗುಂದು ಬಾಯ ಗೊಂದಳಲೀಗ ಗರಿ ದಾರ ವಿಸರಲೀಗ, ಗರದಾರ ವಿಸರಲಿಗೆ ಗರದಾರ ವಿಸರಲಿಗೆ ಒಂದು ಬಾಂದು ಬಾಂದು ಬಾಂದು ಬಾಯ್ ಬಾಯ್ ಬಾಯ್ ಗೊಂದು ಬಾಯ ಗೊಂದಳಲಿಗೆ, ಒಂದು ಬಾಯ ಬಾಯ್ ಬಾಯ್ ಗೊಂದು ಬಾಯ ಗೊಂದಳಲಿಗೆ, ಒಂದು ಬಾಯ ಗೊಂದಳಲಿಗೆ ಪರ ಬಾಳ ವಿಸರಲಿಗೆ, ಒಂದು ಬಾಯ ಗೊಂದಳಲಿಗೆ ಪರ ಬಾಳ ವಿಸರಲಿಗೆ, ಪರ ಬಾಳ ವಿಸರಲಿಗೆ, ಪರ ಬಾಳ ವಿಸರಲಿಗೆ ಏ ಪರ ಬಾಳ ವಿಸರಲಿಗೆ ಏ ಒಂದು ಬಾಯ್ ಏ ಒಂದು ಬಾಯ್ ಏ ಒಂದು ಬಾಯ್ ಒಂದು ಬಾಯ್ ಬಾಯ್ ಬಾಯ್ ಒಂದು ಬಾಯ ಗೊಂದಳಲಿಗೆ, ಒಂದು ಬಾಯ ಬಾಯ್ ಬಾಯ್ ಒಂದು ಬಾಯ ಗೊಂದಳಲಿಗೆ, ಒಂದು ಬಾಯ ಗೊಂದಳಲಿಗೆ ಶೇತ ಬಾತ ವಿಸರಲಿಗೆ, ಒಂದು ಬಾಯ ಗೊಂದಳಲಿಗೆ ಶೇತ ಬಾತ ವಿಸರಲಿಗೆ, ಶೇತ ಬಾತ ವಿಸರಲಿಗೆ, ಶೇತ ಬಾತ ವಿಸರಲಿಗೆ ಏ ಶೇತ ಬಾತ ವಿಸರಲಿಗೆ ಏ ಒಂದು ಬಾಯ್ ಗೊಂದಳಲಿಗೆ ಅಪ್ಲ ನೂರ ವಿಸರಲಿಗೆ ಒಂದು ಬಾಯ ಗೊಂದಳಲಿಗೆ ಅಪ್ಲ ನೂರ ವಿಸರಲಿಗೆ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಕೆನ್ನ ಸೊಡಿನ ತೆಕ ಕೆನ್ನ ಸೊಡಿನ ತೆಕ ಕೆನ್ನ ಸೊಡಿನ ತೆಕ ಕೆನ್ನ ಸೊಡಿನ ತೆಕ ಕಳ್ಳ ಕೋಟಾಚು ಸಜನ ಮೇಳು ಮಕ ಕಳ್ಳ ಕೋಟಾಚು ಸಜನ ಮೇಳು ಮಕ ಕಳ್ಳ ಕೋಟಾಚು ಸಜನ ಮೇಳು ಮಕ ಸಜನ ಮೇಳು ಮಕಾರೆ ಕೆನ್ನ ಕೆನ್ನ ಸೊಡಿನ ತೆಕ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಏ ಸಜನ ಮೇಳು ಮಕಾರೆ ಕೆನ್ನ ಕೆನ್ನ ಸೊಡಿನ ತೆಕ ಏ ಕೆನ್ನ ಕೆನ್ನ ಸೊಡಿನ ತೆಕ ಇರ ಕೆನ್ನ ಕೆನ್ನ ಸೊಡಿನ ತೆಕ ಏ ಕೆನ್ನ ಕೆನ್ನ ಸೊಡಿನ ತೆಕ ಕಳ್ಳ ಮಿಸೀತು ಸಜನ ಮೇಳು ಮಕ ಕಳ್ಳ ಮಿಸೀತು ಸಜನ ಮೇಳು ಮಕ ಸಜನ ಮೇಳು ಮಕ ರೇ ಕೆನ್ನ ಸೊಡಿನ ತೆಕ ಸಜನ ಮೇಳು ಮಕ ರೇ ಕೆನ್ನ ಸೊಡಿನ ತೆಕ ಕೆನ ಕೆನ್ನ ಸೊಡಿನ ತೆಕ ಕೆನ್ನ ಕೆನ್ನ ಸೊಡಿನ ತೆಕ ಕೆನ್ನ ಕೆನ್ನ ಸೊಡಿನ ತೆಕ ಮೊಟ್ಟನ ಕಾಚು ಸಜನ ಮೇಳು ಮಕ ಮೊಟ್ಟನ ಕಾಚು ಸಜನ ಮೇಳು ಮಕ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಏ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಕೆನ್ನ ಕೆನ್ನ ಸೊಡಿನ ತೆಕ ಹರೆ ಕೆನ್ನ ಕೆನ್ನ ಸೊಡಿನ ತೆಕ ಹರೆ ಕೆನ್ನ ಕೆನ್ನ ಹರೆ ಕೆನ್ನ ಕೆನ್ನ ಹರೆ ಕೆನ್ನ ಕೆನ್ನ ಏ ಕೆನ್ನ ಕೆನ್ನ ಹರೆ ಕೆನ್ನ ಕೆನ್ನ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಸಜನ ಮೇಳು ಮಕಾರೆ ಕೆನ್ನ ಏ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತೆಕ ಮೊಟ್ಟ ಒಟ್ಟಾಚು ಸಜನ ಮೇಳು ಮಕ ಮೊಟ್ಟ ಒಟ್ಟಾಚು ಸಜನ ಮೇಳು ಮಕ ಒಟ್ಟಾಚು ಏ ಸಜನ ಮೇಳು ಮಕಾರೆ ಕೆನ್ನ ಸೊಡಿನ ತಕ ಏ ಸಜನ ಮೇಳು ಮಕಾರೆ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಹೇಳಿ ಕೆನ್ನ ಕೆನ್ನ ಸೊಡಿನ ತಕ ಏಕೆನ್ನ ಕೆನ್ನ ಸೊಡಿನ ತಕ ಕಳ್ಳಮಿ ಸೀಸೋ ಸಜನ ಮೆಳ್ಳು ಮಕ ಏ ಕಳ್ಳಮಿ ಸೀಸೋ ಸಜನ ಮೆಳ್ಳು ಮಕ ಏ ಸಜನ ಮೆಳ್ಳು ಮಕ ರೇ ಕೆನ್ನ ಸೊಡಿನ ತಕ ಮೇಳು ಮಕಾರೆ ಕೆನ್ನ ಸೊಡಿನ ತಕರೆ ಕೆನ್ನ ಕೆನ್ನ ಸೊಡಿನ ತಕರೆ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಏ ಕೆನ್ನ ಕೆನ್ನ ಸೊಡಿನ ತಕ ಮೋಟ ಪಾಯಾ ಸಜನ ಮೇಳು ಮಕಾ.